ಮಾರುಕಟ್ಟೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈ ಒಂದು ನೈಸರ್ಗಿಕ ಕೃಷಿ ಅಂದ್ರೆ ಏನು ಮೇಡಮ್, ಮೊದಲೇದಾಗಿ ಹೇಳಿ ಮೇಡಮ್. ಸೊ ನೈಸರ್ಗಿಕ ಕೃಷಿನ ನಾವು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಅಥವಾ ಸಹಜ ಕೃಷಿ ಅಂತಾನು ಕರಿತೀವಿ. ಸೊ ಇದು ನಮಗೆ ಹೊಸ್ತೇನಲ್ಲ, ಮುಂಚೆ ನಾವೆಲ್ಲ ನೈಸರ್ಗಿಕ ಕೃಷಿನೇ ಮಾಡ್ತಾ ಇದ್ದಿದ್ದು. ಸೊ ನೈಸರ್ಗಿಕ ಕೃಷಿ ಅಂದ್ರೆ ಯಾವುದೇ ರಾಸಾಯನಿಕಗಳನ್ನು ಬಳಸದೇ ಒಂದು ಕೃಷಿ ಉತ್ಪನ್ನ ಪದ್ಧತಿನೇ ನಾವು ನೈಸರ್ಗಿಕ ಕೃಷಿ ಅಂತ ಹೇಳ್ತೀವಿ. ಸೊ ಇದು ನೈಸರ್ಗಿಕ ಕೃಷಿ ಇತ್ತೀಚಿನ ದಿನಗಳಲ್ಲಿ ನಾವು ಹೇಳ್ಬೇಕಂದ್ರೆ 1960 ಏನು ಹಸಿರು ಕ್ರಾಂತಿ ಆಯ್ತು ಅವಾಗಿಂದ ನಮ್ಮಲ್ಲಿ ನೈಸರ್ಗಿಕ ಕೃಷಿ ಪದ್ಧತಿಯನ್ನ ಅಳವಡಿಕೆಯನ್ನ ಅಥವಾ ಆ ಪದ್ಧತಿಯನ್ನ ರೈತರು ಮಾಡೋದು ಕಡಿಮೆ ಆಯ್ತು. ಯಾಕಂದ್ರೆ 1960 ಹಸಿರು ಕ್ರಾಂತಿ ಆಯ್ತಲ್ಲ, ಆ ಟೈಮಲ್ಲಿ ಸರ್ ನಮ್ಗೆ ಎಲ್ಲ ರಾಸಾಯನಿಕಗಳನ್ನ ಉಪಯೋಗಿಸೋಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ನಾವು 1960 ನೋಡಿದ್ರೆ ನಮ್ದು ಭಾರತ ದೇಶದ ಆಹಾರ ಉತ್ಪಾದನೆ ಒಂದ್ಲಿ 3 ಮಿಲಿಯನ್ ಟನ್ ಅಷ್ಟಿತ್ತು. ಅದು ನಮ್ಮ ಭಾರತ ಜನಸಂಖ್ಯೆಗೆ ಸಾಲದೇ ಇರಲಿಲ್ಲ. ಸೊ ಹಾಗಾಗಿ ನಾವು ಹೊರ ದೇಶದವರ ನಾವು ಆಮದು ಮಾಡ್ಕೊಳ್ತಾ ಇದ್ವಿ ಎಲ್ಲ ಆಹಾರ ಪದಾರ್ಥಗಳನ್ನ. ಸೊ ಹಾಗಾಗಿ ನಮ್ಮ ಒಂದು ಭಾರತ ದೇಶವನ್ನು ಒಂದು ಆಹಾರ ಭದ್ರತೆಗೋಸ್ಕರ ಹಸಿರು ಕ್ರಾಂತಿಯನ್ನ ಅಳವಡಿಸ್ಕೊಂಡ್ರು. ಸೊ ಅವಾಗ ನಾವೇನು ಹೈಬ್ರಿಡ್ಸ್ ಗಳಂತ ಹೇಳ್ತೀವಿ ಅವಾಗ ಇಂಟ್ರೊಡ್ಯೂಸ್ ಆಯ್ತು. ನಮ್ಗೆ ಗೊತ್ತಿರ್ಬೋದು ನಾವೇನು ಹೈಬ್ರಿಡ್ಸ್ ಗಳು ಹೇಳ್ತೀವಿ ಅವು ಯಾವಾಗ್ಲೂ ರಾಸಾಯನಿಕಗಳನ್ನ ಬಳಸಕ್ಕೆ ಹೆಚ್ಚು ಒಂದು ಫಲಿತಾಂಶ ಹೆಚ್ಚಿರುತ್ತೆ, ಹೆಚ್ಚಿಗೆ ಗೊಬ್ಬರ ಜಾಸ್ತಿ ಕೊಟ್ಟಲ್ಲಿ ಆತರ ಮಾಡೋದ್ರಿಂದ. ಸೊ ಆ ಒಂದು ಪದ್ಧತಿನ ಅಳವಡಿಸ್ಕೊಂಡು ಬರಕ್ ಸ್ಟಾರ್ಟ್ ಮಾಡಿದಾಗಿಂದ ನೈಸರ್ಗಿಕ ಕೃಷಿ ಎಲ್ಲೋ ಒಂದು ಕಣ್ಮರೆ ಆಗೋಯ್ತು ಅಂತ ಹೇಳ್ತೀವಿ. ಬಟ್ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಏನಾಗಿದೆ, ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಅನ್ನೋದು ಒಂದು ಆಯ್ಕೆಯಾಗಿ ಉಳಿದಿಲ್ಲ ಸರ್. ನಮಗೆ ಅವಾಗೊಂದು ಚಾಯ್ಸ್ ಇತ್ತು, ಎರಡರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡ್ಕೋಬಹುದಿತ್ತು. ಬಟ್ ಇದೇನಾಗಿದೆ, ಕಡ್ಡಾಯವಾಗಿ ಮಾಡಲೇಬೇಕಾದಂತ ಅಥವಾ ರೈತರು ಆ ಒಂದು ಪದ್ಧತಿನ ಅಳವಡಿಸ್ಕೊಳ್ಳೇಬೇಕಾದ ಒಂದು ಸಮಯ ಬಂದಿದೆ. ಇವಾಗ ನಾವು ಎಚ್ಚೆತ್ಕೊಂಡು ಅದನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದರಿಂದ ದುಷ್ಪರಿಣಾಮಗಳು ಏನಾಗ್ತವೆ ವಾಣಿಜ್ಯ ಕೃಷಿಯಿಂದ ಅದನ್ನ ನಾವು ತಡೆಗಟ್ಟಬಹುದು ಸರ್. ಈಗ ನೀವು ನೈಸರ್ಗಿಕ ಕೃಷಿ ಎಂದ್ರೆ ಏನು ಅಂತ ಹೇಳಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ಕೊಟ್ರಿ. ಇವತ್ತು ಕೃಷಿಕರು ಈಗ ನೈಸರ್ಗಿಕ ಕೃಷಿಯನ್ನ ಮಾಡುವಂತದ್ನ ನೋಡಿದ್ವಿ, ಸಾವಯವ ಕೃಷಿಯನ್ನ ಮಾಡುವಂತದ್ನ ನೋಡಿದ್ವಿ, ಸಹಜ ಕೃಷಿಯನ್ನ ಮಾಡುವಂತದ್ನ ನೋಡಿದ್ವಿ. ಈ ಮೂರು ಕೃಷಿಯಲ್ಲಿ ಏನೇನು ಬದಲಾವಣೆಗಳು ನಾವು ಕಾಣಬಹುದು ಮೇಡಮ್? ಎಲ್ಲ ಹೆಸರುಗಳು ಮಾತ್ರ ಚೇಂಜ್, ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ನೈಜ ಕೃಷಿ ಅಂತ ಏನ್ ಹೇಳ್ತೀವಿ ಅಂದ್ರೆ ಇವೆಲ್ಲದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾವು ನಮ್ಗೆ ಏನು ಪರಿಕರಗಳು ಬೇಕಾಗಿರುತ್ತೆ ಕೃಷಿಗೆ ಅವನು ಯಾವುದು ಹೊರಗಡೆಯಿಂದ ತಗೊಳ್ಕೂಡ್ದು. ನೈಸರ್ಗಿಕವಾಗಿ ಏನು ಸಿಗುತ್ತೋ ಪರಿಕರಗಳು ಅಥವಾ ಜೈವಿಕ ಗೊಬ್ಬರಗಳಾಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ಮ್ಯಾನ್ಯೂರ್ಸ್ ಏನಾಗಿರ್ಬೋದು, ಸೊ ಅವೆಲ್ಲದನ್ನ ಉಪಯೋಗಿಸ್ಕೊಂಡು ಬೆಳೆಯೋದಕ್ಕೆ ನಾವು ಸಹಜ ಕೃಷಿ ಅಂತೀವಿ. ಅಂದ್ರೆ ನಮ್ಮಲ್ಲಿ ಸಿಗುವಂತಹ ಪರಿಕರಗಳನ್ನೇ ನಾವು ಉಪಯೋಗ ಮಾಡಿಕೊಂಡು ಬೆಳೆಯುವ ಪದ್ಧತಿಗೆ ಸಹಜ ಕೃಷಿ ಅಂತೀವಿ. ಅದನ್ನ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಅಂತಾನು ಕರಿತೀವಿ ಸರ್. ಈ ಸಹಜ ಕೃಷಿಯಲ್ಲಿ ಒಳ್ಳೆಯ ಉತ್ತಮವಾದ ಒಂದು ಬೆಳೆಯನ್ನ ಬೆಳೆಯಲಿಕ್ಕೆ ಅವಕಾಶ ಇದೆಯಾ ಸರ್? ಇವಾಗ ನೈಸರ್ಗಿಕ ಕೃಷಿ ನಾವು ಮಾಡ್ತಾ ಇದೀವಿ ಅಂದಾಗ ಸಮಗ್ರ ಕೃಷಿ ಬರಲೇಬೇಕು ಅಲ್ಲಿ. ಸೊ ಸಮಗ್ರ ಕೃಷಿ ಇಲ್ಲದೆ ನೀವು ನೈಸರ್ಗಿಕ ಕೃಷಿನ ಮಾಡಕ್ಕಾಗಲ್ಲ. ಸೊ ಇವಾಗ ನಾವು ಮೇನ್ ಆಗಿ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿಗೆ ಬೇಕಾಗಿರೋದು ನಾವು ಕಾಂಪೋಸ್ಟ್ ಅಥವಾ ಮ್ಯಾನ್ಯೂರ್ ಅಂತ ಗೊಬ್ಬರ ಅಂತ ಹೇಳ್ತೀವಿ, ಕೊಟ್ಟಿಗೆ ಗೊಬ್ಬರ. ಈಗ ರೈತರಲ್ಲಿ ಹಸುನೇ ಇಲ್ಲ ಅಂದಾಗ ಕೊಟ್ಟಿಗೆ ಗೊಬ್ಬರನ ಕೊಳ್ಕೊಳ್ಬೇಕಾಗುತ್ತೆ, ಅವಾಗ ಅದು ತುಂಬಾ ಅವರಿಗೆ ವೆಚ್ಚ ಜಾಸ್ತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಸಮಗ್ರ ಕೃಷಿ ಇದ್ದಲ್ಲಿ ನಾವು ತುಂಬಾ ಒಂದು ಉತ್ತಮವಾದ ಫಲವತ್ತತೆಯನ್ನು ಪಡಿಬಹುದು. ಸೊ ಹಾಗಾಗಿ ನೈಸರ್ಗಿಕ ಕೃಷಿಯಲ್ಲಿ ಒಂದು ಸಮಗ್ರ ಕೃಷಿ ಅಥವಾ ಸುಸ್ಥಿರ ಕೃಷಿ ಅಂತ ನಾವೇನ್ ಹೇಳ್ತೀವಿ ಅದನ್ನ ಅಳವಡಿಸಿಕೊಂಡಿದ್ದೆ ಆದಲ್ಲಿ ನಾವು ಅಧಿಕ ಲಾಭವನ್ನ ಅಧಿಕ ಇಳುವರಿಯನ್ನ ಪಡಿಬಹುದು ಸರ್. ಈಗ ನೈಸರ್ಗಿಕ ಕೃಷಿಯಲ್ಲಿ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಾಗ ಅಷ್ಟೇನೆ ಅದರಲ್ಲಿ ಉತ್ತಮವಾದ ಒಂದು ಬೆಳೆಯನ್ನ ಕಾಣಬಹುದು, ಆದಾಯವನ್ನ ಪಡಿಬಹುದು ಅಂತ ಹೇಳಿದ್ರ. ಈಗ ಸಮಗ್ರ ಕೃಷಿ ಅಂತಂದ್ರೆ ಯಾವ ರೀತಿ ಅಳವಡಿಸಿಕೊಳ್ಬಹುದು ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಸರ್? ಈಗ ಸಮಗ್ರ ಕೃಷಿ ಅಂದ್ರೆ ಅದರಲ್ಲಿ ಹಲವಾರು ಒಂದು ಕಾಂಪೋನೆಂಟ್ಸ್ ಗಳು ಬರ್ತವೆ. ಅಂದ್ರೆ ನಾವು ಬೆಳೆ ಪದ್ಧತಿ ಆಗಿರ್ಬೋದು, ಅದು ಬಿಟ್ಟು ಪ್ರಾಣಿಗಳ ಸಾಕಾಣಿಕೆ, ನಾವು ಹೈನುಗಾರಿಕೆ ಹೇಳ್ತೇವೆ, ಮೀನು ಸಾಕಾಣಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಮತ್ತೆ ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಇವೆಲ್ಲ ಒಂದು ಬೆಳೆ ಜೊತೆಗೆ ಅವನ್ನೆಲ್ಲ ನಾವು ಸಮಗ್ರವಾಗಿ ಮಾಡಿದಲ್ಲಿ ಒಂದು ಇನ್ನೊಂದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಈಗ ನಾವು ನೋಡಿದ್ವಿ ಹೈನುಗಾರಿಕೆ ಅಥವಾ ಮೀನುಗಾರಿಕೆ ಅಂದ್ರೆ ಏನ್ ಬರುತ್ತೆ, ಮ್ಯಾನ್ಯೂರ್ಸ್ ಏನ್ ಬರುತ್ತೆ ಕೋಳಿ ಸಾಕಾಣಿಕೆಯಿಂದ, ಅದನ್ನ ನಾವು ಬೆಳೆಗಳಿಗೆ ಉಪಯೋಗಿಸ್ತೀವಿ ಸರ್. ಬೆಳೆಯಿಂದ ಏನು ಉಳಿದಿರುತ್ತೆ, ನಾವೇನು ಬೆಳೆನ ಕಟಾವ್ ಮಾಡಿ ಏನು ಉಳಿದಿರುತ್ತಲ್ಲ ರೆಸಿಡ್ಯೂ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಹಸುಗಳಿಗೆ ಅಂದ್ರೆ ಒಂದು ಇನ್ನೊಂದಕ್ಕೆ ಪೂರಕವಾಗಿರುತ್ತೆ. ಸೊ ಹಾಗಾಗಿ ನಮಗೆ ಸಮಗ್ರ ಕೃಷಿ ಅಲ್ಲಿ ಒಂದು ನೈಸರ್ಗಿಕ ಕೃಷಿ ಮತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಒಂದು ಕಾಂಪೋನೆಂಟ್ ಅಂತ ನಾವು ಹೇಳ್ತೀವಿ ಸರ್. ಈಗ ಎಲ್ಲೋ ಒಂದ್ ಕಡೆ ನಮ್ಮ ಕೃಷಿಕರು ಒಂದೇ ಬೆಳೆಗೆ ಸೀಮಿತ ಆದ್ರೆ ಈ ಒಂದು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿಯಲ್ಲಿ ಯಶಸ್ಸು ಕಾಣಕ್ಕಾಗಲ್ಲ. ಇಲ್ಲ ಇಲ್ಲ ಸರ್, ಏನಾಗುತ್ತೆ ನಾವು ನೋಡಿರ್ಬೋದು ಭತ್ತನೇ ಬೆಳೀತಾ ಇರ್ತಾರೆ, ಮೂರು ಸೀಸನ್ ಅಲ್ಲೂ ಭತ್ತನೇ, ಖರೀಫ್ ಅಲ್ಲೂ ಭತ್ತ ಬೆಳೀತಾರೆ, ಹಿಂಗಾರಿನಲ್ಲಿ ಭತ್ತ ಬೆಳೀತಾರೆ, ಮತ್ತೆ ಬೇಸಿಗೆಗಾಲದಲ್ಲಿ ಹಿಂಗ ಅಂದ್ರೆ ನೀರಿನ ಒಂದು ವ್ಯವಸ್ಥೆ ಇದ್ದಲ್ಲಿ ಅವಾಗ ಏನಾಗ್ಬಿಡುತ್ತೆ, ಭೂಮಿಯಲ್ಲಿ ಬೇಕಾಗಿರೋ ಎಲ್ಲಾ ಫಲವತ್ತತೆಗಳನ್ನ ತಗೊಂಡ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಒಂದೇ ಬೆಳೆಗಳನ್ನ ನಾವು ಆಧರಿಸಿ ಒಂದು ಪದ್ಧತಿನ ಕೃಷಿ ಪದ್ಧತಿನ ಮಾಡಿದ್ರೆ ಅದಾಗಲ್ಲ. ಸೊ ಹಾಗಾಗಿ ಸಮಗ್ರ ಕೃಷಿಯಲ್ಲಿ ಏನಾಗುತ್ತೆ ಅಂದ್ರೆ ಹೇಳಿದ್ರೆ ಸರ್, ನಾವು ಕ್ರಾಪ್ ರೊಟೇಷನ್ ಅಂತ ಹೇಳ್ತೀವಿ, ಅಂದ್ರೆ ಬೆಳೆಗಳನ್ನ ಚೇಂಜ್ ಮಾಡ್ತೀವಿ. ಈಗ ನಾವು ಭತ್ತ ಬೆಳೆದ್ವಿ ಅಥವಾ ರಾಗಿ ಬೆಳೆದ್ವಿ, ಅದಾದ್ಮೇಲೆ ನಾವು ದ್ವಿದಳಕ್ಕೆ ಹೋಗ್ಬೇಕಾಗುತ್ತೆ. ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ದ್ವಿದಳದಲ್ಲಿ ಒಂದು ನ್ಯಾಚುರಲ್ ನೈಟ್ರೋಜನ್ ಏನಿರುತ್ತೆ ಅದನ್ನ ಫಿಕ್ಸೇಷನ್ ಅಂತ ಆಗುತ್ತೆ ಸರ್. ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನ ದ್ವಿದಳ ಧಾನ್ಯಗಳಲ್ಲಿ ಇರುವ ಬೇರುಗಳು ಆ ವಾತಾವರಣದಲ್ಲೂ ನೈಟ್ರೋಜನ್ ತಗೊಂಡ್ಬಿಟ್ಟು ನಾಡಲ್ಸ್ ಫಾರ್ಮ್ ಆಗುತ್ತೆ, ಒಂದು ಗಂಟುಗಳು ಫಾರ್ಮ್ ಆಗುತ್ತೆ. ಸೊ ಅದನ್ನ ನಾವು ಹೊಲದಲ್ಲೇ ಬಿಟ್ಟಾಗ ಅದು ನಮ್ಗೆ ನೆಕ್ಸ್ಟ್ ಬೆಳೆಗಳಿಗೆ ಸಿಗೋ ಲಭ್ಯತೆ ಇರುತ್ತೆ. ಸೊ ಹಾಗಾಗಿ ಸಮಗ್ರ ಕೃಷಿ ಅಳವಡಿಸಿಕೊಂಡು ಮಾಡಿದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗು ಮತ್ತೆ ಒಂದು ಸಕ್ಸಸ್ ಆಗಿ ಹೇಳ್ತೀವಿ. ನಾವು ಎಷ್ಟೊಂದು ಜನ ರೈತರು ಹೇಳೋದು ನೋಡ್ತೀವಿ, ಸಮಗ್ರ ಕೃಷಿ ಅಥವಾ ನೈಸರ್ಗಿಕ ಕೃಷಿಯಲ್ಲಿ ಲಾಭದಾಯಕ ಆಗಲ್ಲ ಅಂತ. ಸೊ ಇನಿಷಿಯಲಿ ನಾವೇನು ಏನಾಗ್ಬಿಟ್ಟಿದೆ ಸರ್, ನಮ್ಮ ಒಂದು ಭೂಮಿಗೆ ರಾಸಾಯನಿಕ ಹಾಕಿ ಹಾಕಿ ಹಾಕಿ ಏನಾಗ್ಬಿಟ್ಟಿದೆ, ನಾವು ಒಂದೇ ಸರಿಗೆ ನೈಸರ್ಗಿಕ ಕೃಷಿಗೆ ಹೋಗ್ತೀವಿ ಅಂದ್ರೆ ನಮಗೆ ಆಗಲ್ಲ. ಒಂದಿಷ್ಟು ಕಾಲಗಳು ಅದಕ್ಕೆ ಬೇಕಾಗುತ್ತೆ, 2-3 ವರ್ಷ. ಅದಾದ ನಂತರ ಒಂದು ನಾವು ಉತ್ತಮ ಒಂದು ಇಳುವರಿಯನ್ನ ನಾವು ಪಡಿಬಹುದು. ಈಗ ಸಾಕಷ್ಟು ನಮ್ಮ ಕೃಷಿಕರು ಇವತ್ತು ನೈಸರ್ಗಿಕ ಕೃಷಿಯನ್ನ ಮಾಡುವಂತದನ್ನ ನೋಡಿದ್ವಿ, ಅದರಲ್ಲೂ ಜೀವಾಮೃತ ಅಂತೇಳಿ ತಯಾರಿಕೆ ಮಾಡಿ ಬೆಳೆಗಳಿಗೆ ಕೊಡ್ತಾ ಇದ್ದಾರೆ. ಈ ಒಂದು ಜೀವಾಮೃತದ ಒಂದು ಬಗ್ಗೆ ಹೇಳಿ ಮೇಡಮ್, ಇದು ಎಷ್ಟು ಅನುಕೂಲ, ಇದು ಬೆಳೆ ಒಂದು ಇಳುವರಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಮತ್ತು ಭೂಮಿಯ ಒಂದು ಗುಣಮಟ್ಟವನ್ನು ಯಾವ ರೀತಿ ಕಾಪಾಡುತ್ತೆ? ಸರ್, ನಾವು ಇದರಲ್ಲಿ ಜೀವಾಮೃತ ಘನ ಜೀವಾಮೃತ ಅಂತ ಬರುತ್ತೆ ನೈಸರ್ಗಿಕ ಕೃಷಿಯಲ್ಲಿ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಒಂದು ಸರ್ಕಾರದಿಂದ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಏನು ಬಂತು, ಆ ಅಡಿಯಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ನೈಸರ್ಗಿಕ ಪರಿಕರಗಳನ್ನ ನಾವು ರೈತರೇ ಹೇಗೆ ತಯಾರಿಸ್ಕೋಬೇಕು ಅನ್ನೋದಕ್ಕೆ ಒಂದು ಮಾದರಿಯಾಗಿ ಈ ಒಂದು ಪ್ರೋಗ್ರಾಮ್ ಅನ್ನ ಜಾರಿಗೆ ತರ್ತಾರೆ. ಸೊ ಜೀವಾಮೃತ ಮತ್ತೆ ಘನ ಜೀವಾಮೃತ ಅನ್ನೋದೇನು, ನಾವು ಫಸ್ಟ್ ಆಫ್ ಆಲ್ ನಾಟಿ ಹಸುಗಳು ಇರಬೇಕು ಸರ್. ನಾವು ದೇಸಿಯ ಹಸುಗಳು ಇದ್ಕೊಂಡು ನಾವು ಜೀವಾಮೃತ ಮಾಡಿದ್ರೆ ಅದ್ರದ್ದು ಲಾಭ ಜಾಸ್ತಿ. ನಾವು ಅದು ಸ್ಪ್ರೇ ತಗೋಬಹುದು ಸರ್, ನಾವು ಸಿಂಪರಣೆ ಮಾಡಬಹುದು ಅಥವಾ ಬೇರೆಗಳ ಬುಡಕ್ಕೆ ನಾವು ಅದನ್ನ ಹಾಕಬಹುದು. ಅದರಿಂದ ಲಾಭವನ್ನ ಪಡ್ಕೊಂಡಿರೋ ರೈತರು ಇದ್ದಾರೆ, ಅದರದ್ದು ಒಂದು ಒಳ್ಳೆ ಉತ್ತಮ ಒಂದು ಫಲಿತಾಂಶ ಕೊಟ್ಟಿದೆ ಸರ್. ಈಗ ಸಾಮಾನ್ಯವಾಗಿ ಈಗ ಗೋಕೃಪಾಮೃತ ಅಂತ ಹೇಳಿ ಮಾಡ್ತಾ ಇದಾರೆ ಈ ಒಂದು ಸಾವಯವ ಕೃಷಿಯಲ್ಲಿ, ಇದು ಎಷ್ಟು ಮಟ್ಟಿಗೆ ಉಪಯೋಗ ಅಂತ ಹೇಳ್ತೀರಿ ಮೇಡಮ್? ಅದೇ ಸರ್, ನಾವು ದೇಸಿ ನಾಟಿ ಹಸುಗಳನ್ನ ಕಟ್ಟಿ ಮಾಡೋದ್ರಲ್ಲಿ ಅದರಲ್ಲಿ ನಮಗೆ ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಇರುತ್ತೆ. ಸೊ ನಾವು ಯಾಕೆ ಘನ ಜೀವಾಮೃತ, ಜೀವಾಮೃತ, ಗೋಕೃಪಾಮೃತ ಅಂತ ನಾವೇನ್ ಹೇಳ್ತೀವಿ, ಅದರಲ್ಲಿ ಬರೋ ಸಗಣಿ ಮತ್ತೆ ಗಂಜಲು ಅದರಲ್ಲಿ ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಇರುತ್ತೆ. ಅದು ನಮ್ಮ ಭೂಮಿಗೆ ಹೋದಾಗ ಅದು ಮಲ್ಟಿಪ್ಲೈ ಆಗುತ್ತೆ, ಅದ್ರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದ್ರ ಸಂಖ್ಯೆ ಜಾಸ್ತಿ ಆದಾಗ ನಮಗೆ ಬೇರೆ ಯಾವುದೋ ಒಂದು ರೋಗ ಬಾಧಿತರಂತ ಒಂದು ಕೀಟನಾಶಕಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇವೆಲ್ಲ ಪರಿಕರಗಳು, ಜೀವಾಮೃತ ಆಗಿರ್ಬೋದು, ಘನ ಜೀವಾಮೃತ, ಗೋಕೃಪಾಮೃತ, ಇವನ್ನೆಲ್ಲ ಏನಂತ ಹೇಳ್ತೀವಿ, ನೈಸರ್ಗಿಕ ಪರಿಕರಗಳು ಅಂತ ಹೇಳ್ತೀವಿ. ಇವನ್ನೇ ನಾವು ಉಪಯೋಗಿಸ್ಕೊಂಡು ಕೃಷಿ ಪದ್ಧತಿಯಲ್ಲಿ ಬೆಳೆದ್ರೆ ಆ ಒಂದು ಪದ್ಧತಿಗೆ ನಾವು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಅಂತ ಕರಿತೇವೆ. ಈಗ ಮೊದಲೆಲ್ಲ ನಮ್ಮ ಕೃಷಿಕರು ಸುಮಾರು ವರ್ಷಗಳ ಹಿಂದೆ ಹೋದ್ರೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ತಾ ಇರಲಿಲ್ಲ, ಎಲ್ಲ ಬರೀ ಸಗಣಿ ಗೊಬ್ಬರ, ಈ ಕೊಟ್ಟಿಗೆ ಗೊಬ್ಬರ ಈ ತರ ಕೊಟ್ಟು ಬೆಳೀತಾ ಇದ್ರು ಅಂತ ಹೇಳಿದ್ರಿ. ಹಸಿರು ಕ್ರಾಂತಿಯ ನಂತರ ಈಗ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚು ಹೆಚ್ಚು ಆಹಾರ ಉತ್ಪಾದನೆ ಆಗಲಿ ಅಂತೇಳಿ ರಾಸಾಯನಿಕ ಬಳಕೆ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರ, ಅಂದ್ರೆ ಎಲ್ಲೇ ಒಂದ್ ಕಡೆ ಇವತ್ತು ನಾವು ಭೂಮಿಗೆ ಈಗ ರಾಸಾಯನಿಕ ಕೊಟ್ಟು ಕೊಟ್ಟು ಅದಕ್ಕೆ ಅಡಿಟ್ ಆಗಿಬಿಟ್ಟಿದೆ ಭೂಮಿ. ಈಗ ಆ ಒಂದು ರಾಸಾಯನಿಕ ಬಿಟ್ಟು ಇವತ್ತು ಸಾವಯವದಲ್ಲಿ ಈಗ ನಾವು ಬೆಳಿಬೇಕಂತಂದ್ರೆ ಒಳ್ಳೆಯ ಒಂದು ಅವಕಾಶ ಇದೆ ಮೇಡಮ್? ಮಾಡಬಹುದು ಸರ್. ಅದೇ ನಾ ಹೇಳಿದ ಪ್ರಕಾರ ಈಗಾಗಲೇ ನಮ್ದು 1960 ಇಷ್ಟು ವರ್ಷಗಳ ಕಾಲ ನಾವೇನು ರಾಸಾಯನಿಕ ಬೆಳೆದಿದ್ದೇವೆ, ಇದರಿಂದ ತುಂಬಾನೇ ಹಾನಿ ಆಗ್ಬಿಟ್ಟಿದೆ, ಮಣ್ಣುಗೆ ಹಾನಿಯಾಗಿದೆ. ನಾವು ಅದನ್ನ ಬೆಳೆದು ನಾವೇನು ಆಹಾರ ಪದ್ಧತಿ ಇದೆ ನಾವು ತಿಂತಾ ಇದೀವಿ, ಮನುಷ್ಯರಿಗೂ ತುಂಬಾ ಹಾನಿಯಾಗಿದೆ. ಸೊ ಇವಾಗ ಏನಾಗಿದೆ, ನಮ್ಗೆ ದೇಶದಲ್ಲಿ ನಾವು 2024 ನೋಡಿದ್ರೆ ನಾವು 332 million ಮೆಟ್ರಿಕ್ ಟನ್ ಅಷ್ಟು ಆಹಾರವನ್ನ ಉತ್ಪಾದನೆ ಮಾಡ್ತಾ ಇದೀವಿ. ಅಂದ್ರೆ ನಮಗೆ ಅವಾಗ ಆಹಾರನೇ ಇರಲಿಲ್ಲ, ಅವಾಗ ನಮಗೆ ಅದು ನೆಸೆಸರಿ ಇತ್ತು ಸರ್, ಅದ್ ಬಿಟ್ರೆ ನಮ್ಗೆ ಬೇರೆ ಆಯ್ಕೆನೆ ಇರ್ಲಿಲ್ಲ. ಆಯ್ತು, ಅವಾಗ ತಗೊಂಡಿದ್ವಿ. ಇವಾಗ ನಾವು ಸೆಲ್ಫ್ ಸಫಿಷಿಯಂಟ್ ಅಂತ ಹೇಳ್ತೀವಿ. ನಮ್ಮ ಭಾರತ ದೇಶ ನಮಗೆ ಆಹಾರ ಭದ್ರತೆ ಅಲ್ಲದೆ ನಾವೀಗ ಸರ್ಪ್ಲಸ್ ಅಲ್ಲಿ ಇದ್ದೀವಿ, ಬೇರೆ ದೇಶಗಳಿಗೆ ನಾವು ರಫ್ತು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇವಾಗ ರೈತರಿಗೆ ನೀವು 10 ಎಕರೆ ಇದ್ದಾಗ 10 ಎಕರೆಗೂ ನೀವು ನೈಸರ್ಗಿಕ ಕೃಷಿ ಮಾಡಿ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ಆ ಇಳುವರಿನ ನಾವು ತರಕ್ ಆಗಲ್ಲ, ರಾಸಾಯನಿಕ ಇದ್ರಲ್ಲಿ ಏನು ಇಳುವರಿ ಬರುತ್ತೋ ಅದನ್ನ ಸಾವಯವದಲ್ಲಿ ನಾವು ತರಕ್ ಆಗೋದಿಲ್ಲ. ಯಾಕಂದ್ರೆ ನಾ ಹೇಳ್ದೆ, ಇಷ್ಟು ವರ್ಷ ನೀವು ಆ ತರ ಕೊಟ್ಟಾಗ ಸಡನ್ ನೀವು ನೈಸರ್ಗಿಕ ಹೋದಾಗ ಅಷ್ಟು ಇಳುವರಿ ಬರಲ್ಲ. ಸೊ ಹಾಗಾಗಿ ರೈತರು ಏನ್ ಮಾಡ್ಬೇಕು ಅಂದ್ರೆ 10 ಎಕರೆ ಇದ್ರೆ 1 ಎಕರೆ ರಾಸಾಯನಿಕ ಮುಕ್ತ ಅಥವಾ ಸಾವಯವ ಕೃಷಿ ಮಾಡ್ಕೊಳ್ಳಿ, 2 ಎಕರೆ ಮಾಡ್ಕೊಳ್ಳಿ. ಸೊ ಹಾಗೆ ನಾವು ಅದನ್ನ ಕನ್ವರ್ಟ್ ಮಾಡಬಹುದು. ಬಟ್ ಒಂದೇ ವರ್ಷದಲ್ಲಿ 10 ಎಕರೆ ಮಾಡಿದ್ರೆ ಲಾಭ ಆಗೋದಿಲ್ಲ ಸರ್. ರೈತರಂತವಾಗಿ ಸಾವಯವ ಕೃಷಿ ಸರಿ ಸರ್, ಹಂತಂತವಾಗಿನೂ ಮಾಡಿದಲ್ಲಿ ಲಾಭ ಆಗುತ್ತೆ. ಆಮೇಲೆ ರೈತರನ್ನು ಅಷ್ಟೇ, ಇವಾಗ ಒಂದು ಬಿಸ್ನೆಸ್ ತರ ನೋಡ್ತಾ ಇದೀವಿ ನಾವು ಕೃಷಿನ. ಅವಾಗೆಲ್ಲ ಏನಾಗ್ತಿತ್ತು ಅಂದ್ರೆ ನಮ್ಮ ಒಂದು ಕುಟುಂಬಕ್ಕೆ ಆದ್ರೆ ಸಾಕು ಅನ್ನೋ ಒಂದು ರೀತಿಯಿಂದ ಇವಾಗ ಅದನ್ನ ನಾವು ಒಂದು ಬಿಸ್ನೆಸ್ ತರ ನೋಡ್ತಾ ಇದೀವಿ. ಅದರಿಂದ ನಮ್ಗೆ ರೈತರಿಗೆ ಲಾಭನೂ ಬರಬೇಕು. ಸೊ ಹಾಗಾಗಿ 10 ಎಕರೆ ಇದ್ದಲ್ಲಿ 1 ಎಕರೆ 2 ಎಕರೆ ಕನ್ವರ್ಟ್ ಮಾಡಿಕೊಂಡು ನಾವು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿನ ಮಾಡಬಹುದು. ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಈ ಒಂದು ಪ್ರಮಾಣೀಕರಣ ಅಂತ ಹೇಳಿದ್ರಿ, ಪ್ರಮಾಣೀಕರಣ ಅಂದ್ರೆ ಏನ್ ಮೇಡಮ್? ಸರ್, ಇವಾಗ ವಾಣಿಜ್ಯ ಕೃಷಿ ಮತ್ತು ನೈಸರ್ಗಿಕ ಕೃಷಿಗಳಿಗೆ ಅದಕ್ಕೆ ಆದಂತ ಒಂದು ನಿರ್ದಿಷ್ಟ ತತ್ವಗಳಿದೆ. ರಾಸಾಯನಿಕ ಕೃಷಿನ ಮಾಡ್ಬೇಕಂತಂದ್ರೆ ನಿರ್ದಿಷ್ಟವಾದ ತತ್ವಗಳಿದೆ, ಹಾಗೆ ಅದಕ್ಕೊಂದು ಮಾನದಂಡಗಳಿದೆ. ಆ ಒಂದು ನಿಬಂಧನೆಗಳಿಗೆ ಬದ್ಧವಾಗಿ ನಾವು ಕೃಷಿಯನ್ನ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದೆಲ್ಲ ಒಂದು ತತ್ವಗಳನ್ನ ಪಾಲಿಸ್ತಿರೋ ಒಂದು ರೈತರಿಗೆ ಅದನ್ನ ನಾವು ಪ್ರಮಾಣೀಕರಣ ಮಾಡಬೇಕು. ಅಂದ್ರೆ ಉತ್ಪನ್ನಗಳಿಗೆ ಪ್ರಮಾಣೀಕರಣ ಆಗಿರ್ಬೇಕು ಅಂತ ಹೇಳಿ ಮಾಡ್ಬೇಕು. ಯಾವ ರೀತಿ ಅವಕಾಶ ಇದೆ ಪ್ರಮಾಣೀಕರಣ ಮಾಡಿಸ್ಲಿಕ್ಕೆ ಉತ್ಪನ್ನಗಳಿಗೆ? ಅದರಲ್ಲಿ ಪ್ರಮಾಣೀಕರಣ ಅಂತ ನಾ ಹೇಳಿದೆ, ಒಂದು ವಾಣಿಜ್ಯ ಕೃಷಿಯಿಂದ ಸಾವಯವ ಕೃಷಿಗೆ ಹೋಗ್ಬೇಕಂದ್ರೆ 2-3 ವರ್ಷ ಬೇಕೇ ಬೇಕು ಸರ್. ನಾವು ಈ ವರ್ಷ ನಾವು ವಾಣಿಜ್ಯ ಕೃಷಿ ಮಾಡಿದೀವಿ, ಮುಂದಿನ ವರ್ಷ ನಾವು ಸಾವಯವ ಕೃಷಿಗೆ ಹೋಗ್ತೀವಿ, ನಮ್ಗೆ ಪ್ರಮಾಣೀಕರಣ ಕೊಡಿ ಅಂದ್ರೆ ಕೊಡಕ್ಕಾಗಲ್ಲ. ಯಾಕಂದ್ರೆ ರೆಸಿಡ್ಯುಯಲ್ ಎಫೆಕ್ಟ್ ಅಂತ ನಾವೇನು ಗೊಬ್ಬರಗಳು ಹಾಕಿರ್ತೀವಿ ಅದು ಮಣ್ಣಲ್ಲಿ ಹಾಗೆ ಇರುತ್ತೆ. ಸೊ ಅದೆಲ್ಲ ಹೋಗ್ಬಿಟ್ಟು ಮತ್ತೆ ಅದು ರಾಸಾಯನಿಕವಾಗಿ ಕೃಷಿಗೆ ಬರಬೇಕಂದ್ರೆ 2-3 ವರ್ಷ ಬೇಕಾಗುತ್ತೆ. ಸೊ ಹಾಗಾಗಿ ಈ ವರ್ಷದಿಂದ ನಾವು ಆ ಹಂತದಲ್ಲಿ ಬಂದ್ರೆ 2-3 ವರ್ಷ ಆದ್ಮೇಲೆ ನಮ್ಗೆ ಅದು ಒಂದು ಪ್ರಮಾಣೀಕರಣ ಅಂತ ಒಂದು ಸರ್ಟಿಫಿಕೇಟ್ ಏನ್ ನಮಗೆ ಕೊಡ್ತಾರೆ, ಅದನ್ನ ತಗೊಂಡ್ಬಿಟ್ಟು ರೈತರು ಅದನ್ನ ಉತ್ಪನ್ನಗಳಿಗೆ ಒಂದು ಮಾನ್ಯತೆ ಸಿಕ್ಕುತ್ತೆ. ಅಂದ್ರೆ ನಮಗೆ ರಾಸಾಯನಿಕವಾಗಿ ಬೆಳೆದಿರೋ ಕೃಷಿ ಉತ್ಪನ್ನಗಳಿಗೂ ಮತ್ತು ಸಾವಯವ ಉತ್ಪನ್ನಗಳನ್ನ ನಾವ್ ಹೇಗ್ ನೋಡ್ಬೋದು ಸರ್? ಕಣ್ಣಿಂದ ನೋಡಿದ್ರೆ ನಮ್ಗೆ ಗೊತ್ತಾಗಲ್ಲ ಯಾವ್ದು ಸಾವಯವ ಕೃಷಿಯಲ್ಲಿ ಬೆಳೆದಿರೋದು ರಾಸಾಯನಿಕ ಕೃಷಿಯಲ್ಲಿ ಅಂತ. ಸೊ ಹಾಗಾಗಿ ಒಂದು ಪ್ರಮಾಣೀಕರಣ ಮತ್ತು ಅದಕ್ಕೊಂದು ಚಿಹ್ನೆ ಬರುತ್ತೆ. ಆ ಚಿಹ್ನೆ ಇದ್ದಲ್ಲಿ ನಾವು ಗ್ರಾಹಕರಾಗಿರ್ಬೋದು ಅಥವಾ ರೈತರಾಗಿ ನಾವು ಅದನ್ನ ಈಸಿಯಾಗಿ ಕಂಡುಹಿಡಿಬಹುದು. ಅಂದ್ರೆ ಪರೀಕ್ಷೆ ಮಾಡ್ಬೇಕಂತ ಹೇಳಿದ ಒಂದು ಅವುಕುಗಳನ್ನ ಯಾವ ರೀತಿ ಪರೀಕ್ಷೆ ಮಾಡಬಹುದು ಸರ್? ಇವಾಗ ಅದು ಪ್ರಮಾಣೀಕರಣ ಅನ್ನೋದು ವಿಧಗಳಿದೆ. ಅಂದ್ರೆ ನಾವು ಹೇಳ್ತೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಉತ್ಪನ್ನಗಳನ್ನ ಮಾಡೋದಾದ್ರೆ ಬೇರೆ ತರ ಇದೆ, ಸ್ಥಳೀಯವಾಗಿ ನಾವು ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇದ್ರೆ ಅದಕ್ಕೆ ಬೇರೆ ಇದೆ. ಸೊ ಹಾಗಾಗಿ ಅದರಲ್ಲಿ 3 ಹಂತಗಳಿದೆ. ಒಂದು ನಾವು ಏನಂತ ಹೇಳ್ತೀವಿ ಅಂದ್ರೆ ವೈಯಕ್ತಿಕ ಸ್ವಯಂ ಅಥವಾ ಇಂಡಿವಿಜುವಲ್ ಆಗಿ ಒಬ್ಬ ರೈತರು ಒಂದು ಪ್ರಮಾಣೀಕರಣ ಮಾಡಿಸೋದು, ಇನ್ನೊಂದು ಗುಂಪು ಅಥವಾ ಸಹಭಾಗಿತ್ವದಲ್ಲಿ ನಾವು ಅದನ್ನ ಪ್ರಮಾಣೀಕರಣವನ್ನು ತಗೋಬಹುದು, ಇನ್ನೊಂದು ಏನಂತ ಹೇಳ್ತೀವಿ ಸ್ವಯಂ ಅಂತ, ಸ್ವಯಂ ಘೋಷಿತವಾಗಿ ಒಂದು ಪ್ರಮಾಣೀಕರಣ ಅಂತ. ಈ 3 ವಿಧಗಳಲ್ಲಿ ನಾವು ನೈಸರ್ಗಿಕ ಉತ್ಪನ್ನಗಳಿಗೆ ಪ್ರಮಾಣೀಕರಣವನ್ನು ಮಾಡಿಸಬಹುದು. ಅಂದ್ರೆ ಸಂಘ ಸಂಸ್ಥೆಗಳ ಮುಖಾಂತರ ಅವಕಾಶ ಇದೆ ಮಾಡಿಸಬಹುದು. ನಾವ್ ಹೇಳಿದ್ವಿ ಇವಾಗ FPOs ಅಂದ್ರೆ ರೈತ ಉತ್ಪಾದನಾ ಕೇಂದ್ರಗಳು. ರೈತ ಉತ್ಪಾದನಾ ಕೇಂದ್ರಗಳು ಅಲ್ಲಿ ರಾಸಾಯನಿಕ ಬಳಸದೆ ಒಂದು ನೈಸರ್ಗಿಕ ಕೃಷಿಯಲ್ಲಿ ಅವರು ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂದಾಗ ಆ ಒಂದು FPOನೇ ನಾವು ಒಂದು ಸರ್ಟಿಫಿಕೇಟ್ ಅನ್ನ ತಗೋಬಹುದು. ಒಟ್ಟಾರೆ ಈ ಒಂದು ನೈಸರ್ಗಿಕ ಕೃಷಿ ಮಾಡೋದ್ರಿಂದ ನಮ್ಮ ಕೃಷಿಕರಿಗೆ ಏನ್ ಲಾಭ ಮೇಡಮ್, ಇದ್ರ ಬಗ್ಗೆ ಹೇಳಿ. ಅಲ್ಲ ಸರ್, ಈಗ ಪ್ರಾಮಾಣೀಕರಣ ಅಂತ ನಾವು ಹೇಳಿದಾಗ ರೈತರಿಗೆ ಬರುತ್ತೆ, ನಾವು ಬೆಳೀತಾ ಇದೀವಿ, ನಾವು ಪ್ರಾಮಾಣೀಕರಣ ಯಾಕೆ ಮಾಡಿಸ್ಬೇಕು ಅಂತ. ಸೊ ಈ ಪ್ರಾಮಾಣೀಕರಣ ಕಡ್ಡಾಯವಾಗಿ ಮಾಡಿಸ್ಲೇಬೇಕು. ಪ್ರಾಮಾಣೀಕರಣ ಮಾಡಿಸಿದಾಗ ಮಾತ್ರ ಅದೊಂದು ಮಾನ್ಯತೆ ಬೆಲೆ ಇರುತ್ತೆ, ಆಮೇಲೆ ಗ್ರಾಹಕರನ್ನ ಬೇಗ ನಾವು ನಂಬಿಸ್ಬೋದು. ಈಗ ರಾಸಾಯನಿಕ ಮುಕ್ತವಾಗಿದೆ ಅಂತ ನಾವು ನಂಬಿಸ್ಬೋದು. ಹಾಗಾಗಿ ಒಂದು ಪ್ರಾಮಾಣೀಕರಣ ಮಾಡೋದ್ರಿಂದ ಒಂದಿಷ್ಟು ಲಾಭಗಳಿದೆ. ಸೊ ಮೊದಲನೇದಾಗಿ ಒಂದು ಗುಣಮಟ್ಟದ ಒಂದು ಭರವಸೆಯನ್ನ ನಾವು ಗ್ರಾಹಕರಿಗೆ ಕೊಡಬಹುದು. ನಾ ಹೇಳ್ದೆ ಇವಾಗ ಸಾವಯವ ಕೃಷಿ ಉತ್ಪನ್ನಗಳು ಮತ್ತೆ ರಾಸಾಯನಿಕ ಕೃಷಿ ಉತ್ಪನ್ನಗಳನ್ನ ತಂದಿಟ್ಟಾಗ ಸೊ ನೀವು ಗ್ರಾಹಕರಿಗೆ ನಾ ಇದನ್ನ ಬೆಳೆದಿದ್ದೀನಿ ಅಂತ ನಂಬಲ್ ಸಾಧ್ಯ ಇಲ್ಲ, ಯಾಕಂದ್ರೆ ಕಣ್ಣಿಂದ ನಾವೇನು ಅಳಿಯಕ್ಕಾಗಲ್ಲ. ಸೊ ಅದ್ರ ಮೇಲ್ಗಡೆ ಒಂದು ಪ್ರಮಾಣೀಕರಣ ಒಂದು ಚಿಹ್ನೆ ಅಂತಿದ್ದಾಗ ಗ್ರಾಹಕರಿಗೆ ಒಂದು ಗುಣಮಟ್ಟದ ಭರವಸೆ ನಾವು ಕೊಟ್ಟಂಗ ಆಗುತ್ತೆ. ಅದಲ್ದೇ ಅದೇ ನಾನು ಗ್ರಾಹಕರ ನಂಬಿಕೆಯನ್ನ ನಾವು ಕಾಪಾಡಬಹುದು. ಯಾಕಂದ್ರೆ ಒಂದು ಮಾನ್ಯವಾದ ಒಂದು ಸಂಸ್ಥೆಗಳಿಂದ ನಾವು ಪ್ರಮಾಣೀಕರಣ ಮಾಡಿಸಿರೋದ್ರಿಂದ ಸೊ ಅದ್ರಲ್ಲಿ ಏನು ಫೇಕ್ ಇರಲ್ಲ, ಗ್ರಾಹಕರು ಈಸಿಯಾಗಿ ಆ ಒಂದು ಚಿಹ್ನೆಯನ್ನು ನೋಡ್ಬಿಟ್ಟು ನಂಬಿಕೆ ಮಾಡಬಹುದು. ಅದು ಬಿಟ್ಟು ವಂಚನೆಯನ್ನು ತಡೆಗಟ್ಟಬಹುದು. ನಾ ಹೇಳಿದೆ ಸರ್, ಎಷ್ಟೊಂದು ಜನ ಮೋಸ ಮಾಡ್ತಾರೆ, ರಾಸಾಯನಿಕವಾಗಿ ಬೆಳೆದಿರ್ತಾರೆ ಬಟ್ ಅದನ್ನ ತಂದ್ಬಿಟ್ಟು ಸಾವಯವ ಕೃಷಿಯಲ್ಲಿ ಮಾಡಿರೋದು ಅಂತ. ಸೊ ಹಾಗಾಗಿ ಯಾರ್ದೋ ಒಂದು ಹೇಳಿಕೆ ಮೇಲಾಗ್ಲಿ ಅಥವಾ ಕಣ್ಣಲ್ಲಿ ನಾವು ನೋಡಿ ಅದನ್ನ ಅಳೆಯಕ್ಕಾಗಲ್ಲ. ಸೊ ಹಾಗಾಗಿ ಚಿಹ್ನೆ ಒಂದು ತುಂಬಾ ಉತ್ತಮವಾದಂತ ಒಂದು ಪದ್ಧತಿ ಅಂತ ಹೇಳ್ತೀವಿ. ಅದು ಬಿಟ್ಟು ಮೇನ್ ಆಗಿ ಸರ್ ಗ್ರಾಹಕರ ಲಾಭ ಇದೆ, ಅದು ಬಿಟ್ಟು ರೈತರಿಗೆ ಏನ್ ಲಾಭ ಅಂದ್ರೆ ನಾವು ನೋಡಿರ್ಬೋದು ಸಾವಯವ ಕೃಷಿಗೆ ಉತ್ಪನ್ನ ಕಡಿಮೆ ಇರುತ್ತೆ, ಇಳುವರಿ ಕಡಿಮೆ ಇರುತ್ತೆ, ಬಟ್ ಅದಕ್ಕೆ ಲಾಭ ಜಾಸ್ತಿ. ನಾವು ಮಾರ್ಕೆಟ್ ಅಲ್ಲಿ ಒಂದು ಬೆಲೆ ನೋಡಿದ್ರೆ ಸಾವಯವ ಕೃಷಿಗಳಿಗೆ ಡಬಲ್ ಇರುತ್ತೆ. ಸೊ ಹಾಗಾಗಿ ಆ ಇಳುವರಿ ಏನ್ ಕಡಿಮೆ ಇರುತ್ತೆ ಅದನ್ನ ನಾವು ಬೆಲೆಯಲ್ಲಿ ಸಮದೂಗಿಸಬಹುದು. ಸೊ ಹಾಗಾಗಿ ಆ ಚಿಹ್ನೆಯನ್ನು ಇಟ್ಕೊಂಡ್ಬಿಟ್ಟು ಒಂದು ಮಾನ್ಯತೆಯನ್ನು ಇಟ್ಕೊಂಡ್ಬಿಟ್ಟು ರೈತರು ಅವ್ರ ಉತ್ಪನ್ನಗಳನ್ನ ಮಾರಾಟ ಮಾಡಿದ್ರೆ ಅಧಿಕ ಲಾಭ ಪಡಿಬಹುದು ಸರ್. ಈಗ ಒಳ್ಳೆಯ ಗುಣಮಟ್ಟದ ಬೆಳೆಗಳನ್ನ ಬೆಳೆಯಬಹುದು, ಉತ್ತಮವಾದ ಒಂದು ಬೆಲೆಯನ್ನ ಗಳಿಸಬಹುದು, ಜೊತೆಗೆ ಉತ್ತಮವಾದ ಒಂದು ಭೂಮಿಯ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಅವಕಾಶ ಇದೆ ಅಂತ ನಾವು ಹೇಳ್ತೀವಿ. ಅವಕಾಶ ಇದೆ ನಂಗಾಯ್ತು ಮೇಡಮ್. ಸಾಕಷ್ಟು ನಾವು ನೋಡ್ತಾ ಇದೀವಿ ಈ ಸಾವಯವ ಕೃಷಿಯಲ್ಲಿ ಹಣ್ಣಿನ ಬೆಳೆಗಳನ್ನ ಬೆಳೆಯುವಂತದ್ದ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ, ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಇಡುತ್ತಾ ಇದ್ದಾರೆ. ಈಗ ಹಣ್ಣುಗಳು ಅಂದ್ರೆ ಹದವಾದ ಕಾಯಿಗಳು ಬಂದಾಗ ಕಟಾವು ಮಾಡಿದಾಗ ಕೆಮಿಕಲ್ ಬಳಸ್ತಾರೆ, ಇದು ಎಷ್ಟು ಸಮಂಜಸ ಅಂತೀರ? ಸರಿ, ಈಗ ಸಾವಯವ ಕೃಷಿಗಳನ್ನ ಒಂದಿಷ್ಟು ಬೆಳೆಗಳಿಗೆ ನಾವು ತುಂಬಾ ಸುಲಭವಾಗಿ ಮಾಡ್ಬಿಡ್ಬೋದು, ಅದರಲ್ಲಿ ಹೆಚ್ಚಂದ್ರೆ ನಾವು ಹಣ್ಣಿಂದು. ಸೊ ಅಷ್ಟೊಂದು ಕೆಮಿಕಲ್ ಯೂಸ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ನಾವೇನ್ ಹೇಳ್ತೀವಿ, ಹಣ್ಣಿಂದು ತರಕಾರಿಗಳಲ್ಲಿ ನಾವು ಹೆಚ್ಚಾಗಿ ನೈಸರ್ಗಿಕ ಕೃಷಿಗಳನ್ನ ಅಳವಡಿಕೆ ಮಾಡಬಹುದು, ಯಾಕಂದ್ರೆ ತರಕಾರಿಗಳನ್ನ ತಗೊಂಡ್ರೆ ತುಂಬಾ ಕಡಿಮೆ ಅವಧಿಯಲ್ಲಿ ಬೆಳಿಬಹುದು. ಮತ್ತೆ ಹಣ್ಣುಗಳಂತಂದ್ರೆ ಒಂದು ನಿರ್ದಿಷ್ಟವಾದ ಒಂದು ತಿಂಗಳುಗಳಲ್ಲಿ ಮಾತ್ರ ಹಣ್ಣಿಂದ ಫಲವತ್ತೆ ಬರೋದ್ರಿಂದ ನಾವು ಅಲ್ಲೇ ಒಂದು ಏನು ಗೊಬ್ಬರ ಏನ್ ಸಿಗುತ್ತೆ, ಕಾಂಪೋಸ್ಟ್ ನ ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು, ಜೈವಿಕ ಗೊಬ್ಬರಗಳು, ಬಯೋ ಫರ್ಟಿಲೈಸರ್ಸ್ ಅಂತ ಏನ್ ಹೇಳ್ತೀವಿ, ಸೊ ಅವನ್ನೆಲ್ಲ ಉಪಯೋಗ ಮಾಡಿ ಒಂದು ಉತ್ತಮವಾದ ನೈಸರ್ಗಿಕ ಕೃಷಿಯನ್ನ ಮಾಡಬಹುದು. ಈಗ ನಾವು ನೋಡಿರ್ಬೋದು ಸರ್, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು, ಕ್ಯಾಬೇಜ್ ಅಂತ ನಾವೇನು ಕರಿತೀವಿ ಅದಕ್ಕೆ ಒಂದಿಷ್ಟು ಸ್ಪ್ರೇಗಳನ್ನ ಮಾಡ್ತಾರೆ ರೈತರು, 7-8 ರೆಕಮೆಂಡೆಡ್ ಇದೆ ಸರ್ ಸ್ಪ್ರೇ ತಗೋಬಹುದು ಅಂತೇಳಿ. ಬಟ್ ಅದಕ್ಕೆ ರೋಗಗಳು ಮತ್ತೆ ಕೀಟಗಳು ಬಾಧೆ ಜಾಸ್ತಿ ಆದಾಗ 18-20 ಸ್ಪ್ರೇ ತಗೊಳ್ತಾರೆ. ಅವು ಏನು ಕೀಟನಾಶಕಗಳು ಬಳಸ್ತಾರೆ ಅವೆಲ್ಲ ಕಾರ್ಸಿನೋಜೆನಿಕ್ ಆಗಿರುತ್ತೆ. ಸೊ ನಾವು ಅದನ್ನ ಮೋಸ್ಟ್ ಆಫ್ ದ ತರಕಾರಿಗಳಲ್ಲಿ ಹಾಗೆ ಆಗುತ್ತೆ, ಯಾಕಂದ್ರೆ ಕೀಟಬಾಧೆ ಜಾಸ್ತಿ ಆದಾಗ ರೈತರು ಅದನ್ನ ತಡೆಗಟ್ಟಬೇಕು ಅಂದಾಗ ಜಾಸ್ತಿ ಸ್ಪ್ರೇ ತಗೊಳ್ತಾರೆ, ಮತ್ತೆ ಡೋಸೇಜ್ ಜಾಸ್ತಿ ಇರುತ್ತೆ ಸರ್ ಬೇಗ ಕಂಟ್ರೋಲ್ ಆಗ್ಬಿಡ್ಲಿ ಅನ್ನೋದಕ್ಕೆ. ಸೊ ಅವೆಲ್ಲ ಏನಾಗ್ತವೆ, ಕಾರ್ಸಿನೋಜೆನಿಕ್ ಆಗಿರುತ್ತೆ. ಸೊ ನಾವು ಎಷ್ಟೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ರೈತರಿಗೆ ರಫ್ತು ಮಾಡು ಅಂತ ಏನ್ ಹೇಳ್ತೇವೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀಟನಾಶಕಗಳು ಯಾವ್ದು ಬ್ಯಾನ್ ಆಗಿರುತ್ತೆ, ಬಟ್ ನಮ್ಮ ಭಾರತದಲ್ಲಿ ಅದನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ರಫ್ತು ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ರಫ್ತು ಮಾಡಿದಾಗ ರಿಜೆಕ್ಟ್ ಆಗುವಂತ ಒಂದು ಸಂದರ್ಭಗಳು ನಾವು ನೋಡಿದೀವಿ ಈಗಾಗಲೇ ಅಲ್ವಾ? ಅದೇ ಹೇಳ್ತೀವಿ, ಅಲ್ಲಿ ಬ್ಯಾನ್ ಆಗಿರುತ್ತೆ ಬಟ್ ಇಲ್ಲಿ ಬ್ಯಾನ್ ಆಗಿರಲ್ಲ, ನಾವು ಅದನ್ನ ಜಾಸ್ತಿ ಡೋಸೇಜ್ ಅಲ್ಲಿ ಉಪಯೋಗಿಸ್ತಾ ಇರ್ತೀವಿ. ಸೊ ಹಾಗಾಗಿ ತರಕಾರಿ ಬೆಳೆಗಳಾಗಿರ್ಬೋದು, ಮತ್ತೆ ನಾವ್ ಈಗ ಸಾವಯವ ಅಕ್ಕಿ ಅಂತ ಬರ್ತಾ ಇದೆ, ಸಾವಯವದಲ್ಲಿ ಬೆಳೆಸ್ಕೊಂಡು ಯಾವ ಪದಾರ್ಥಗಳನ್ನು ಇದನ್ನೇ ಬೆಳಿಬೇಕಂತಿಲ್ಲ, ಎಲ್ಲದನ್ನು ನಾವು ಸಾವಯವ ಮುಖಾಂತರ ಬೆಳಿಬಹುದು. ಮೊದಲನೇ ಹಂತದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ನಾವು ಎಲ್ಲ ಬೆಳೆಗಳನ್ನೇ ಬೆಳಿಬಹುದು ಸರ್. ಈಗ ನೀವು ಹೇಳಿದ್ರಿ ಸಾಕಷ್ಟು ಪ್ರಮಾಣದಲ್ಲಿ ಕೆಲವೊಂದು ತರಕಾರಿ ಬೆಳೆಗಳಿಗೆ ಔಷಧಿಗಳನ್ನ ಸಿಂಪಡಣೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಕೆಮಿಕಲ್ ಪ್ರಮಾಣ ಹೆಚ್ಚಾಗಿ ಹೊರದೇಶಗಳಿಗೆಲ್ಲ ರಫ್ತಾಗಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರಿ. ಈಗ ಅಂತ ರೈತರಿಗೆಲ್ಲ ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ವತಿಯಿಂದ ಯಾವ ರೀತಿ ಸಲಹೆಗಳನ್ನು ಕೊಡ್ಲಿಕ್ಕೆ ಅವಕಾಶ ಇದೆ ಮೇಡಮ್? ಸರ್, ಇವಾಗಲೇ ನಾವು ತೋಟಗಾರಿಕೆ ಮತ್ತೆ ಕೃಷಿ ಅಧಿಕಾರಿಗಳು ಏನ್ ಬಂದಿರ್ತಾರೆ ನಾವು ಅವರಲ್ಲಿ ನಾವು ಅರಿವು ಮೂಡಿಸ್ತಾ ಇದ್ದೇವೆ. ಸೊ ರಫ್ತು ಹೇಗೆ ಮಾಡಬೇಕು ಅನ್ನೋದು ಮೊದಲು ರೈತರು ಬೇಕು. ರಫ್ತು ಮಾಡೋದು ತುಂಬಾ ಸುಲಭ ಸರ್, ಅದು ಒಂದಿಷ್ಟು ಕಟ್ಟುನಿಟ್ಟಾಗಿ ನಿಬಂಧನೆಗಳಿದೆ. ನಾ ಹೇಳಿದೆ ಇವಾಗ ದಾಳಿಂಬೆ ತಗೊಳ್ಳಿ ಸರ್, ದಾಳಿಂಬೆನೂ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಆಮೇಲೆ ದ್ರಾಕ್ಷಿ ತಗೊಳ್ಳಿ, ದ್ರಾಕ್ಷಿನೂ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಅದು ಯಾವುದು ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಿರುವ ಪದಾರ್ಥಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡೋದು ರಫ್ತು ಮಾಡೋದು ತುಂಬಾ ಸುಲಭ, ಯಾಕಂದ್ರೆ ನಾವಲ್ಲಿ ಏನು ಕೆಮಿಕಲ್ ಯೂಸ್ ಮಾಡಿರಲ್ಲ. ಬಟ್ ನೀವು ರಾಸಾಯನಿಕವಾಗಿ ಬೆಳೆದಿರೋ ಪದಾರ್ಥಗಳನ್ನ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ತುಂಬಾ ಕಡಿಮೆ. ನಾವು ಅಮೆರಿಕಕ್ಕೆ ಕಳಿಸ್ಬೇಕಾದ್ರೆ ತುಂಬಾ ನಿಬಂಧನೆಗಳಿದೆ. ಸೊ ಒಂದಿಷ್ಟು ಕೆಮಿಕಲ್ಗಳು ಇಷ್ಟು ppm ಅಂತೆಲ್ಲ ಮೆಜರ್ ಮಾಡ್ತೀವಿ, ಪಾರ್ಟ್ಸ್ ಪರ್ ಮಿಲಿಯನ್ ಅಂತೇಳಿ. 0.05 ಗಿಂತ ಕಡಿಮೆ ಇರಬೇಕು ಪಾರ್ಟ್ಸ್ ಪರ್ ಮಿಲಿಯನ್, ಅಷ್ಟು ಕಡಿಮೆ ಆಗಿ ಅದ್ರ ರೆಸಿಡ್ಯೂ ಇರಬೇಕು. ಸೊ ಅಂದಾಗ ಮಾತ್ರ ನಾವು ರಫ್ತು ಮಾಡೋಕ್ಕಾಗುತ್ತೆ. ಬಟ್ ಇಲ್ಲೇನ್ ಮಾಡ್ತಿದ್ದಾರೆ, ನಾವು ದಾಳಿಂಬೆ ಅಥವಾ ದ್ರಾಕ್ಷಿನ ತಗೊಂಡ್ರೆ ಒಂದೊಂದ್ಸರ 50 ಸ್ಪ್ರೇ ತಗೊಳ್ತಾರೆ. ಸೊ ಹಾಗಿದ್ದಾಗ ಅದನ್ನ ರಫ್ತು ಮಾಡೋಕ್ ಅವಕಾಶನೇ ಇರಲ್ಲ ಸರ್, ರಫ್ತು ಮಾಡಿದ್ರು ಕೂಡ ಅದು ರಿಜೆಕ್ಟ್ ಆಗೋ ಒಂದು ಸಂದರ್ಭ ಜಾಸ್ತಿ ಇರುತ್ತೆ. ಒಟ್ಟಾರೆ ಈಗ ನಮ್ಮ ಕೃಷಿಕರು ಸಾಕಷ್ಟು ಬದಲಾವಣೆ ಆದಲ್ಲಿ ಮಾತ್ರ ಒಳ್ಳೆಯ ಒಂದು ಗುಣಮಟ್ಟದ ಒಂದು ನೈಸರ್ಗಿಕ ಕೃಷಿಯನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತೀರಾ? ಹೌದು ಸರ್, ಇದೇ ನೈಸರ್ಗಿಕ ಕೃಷಿ ಮಾಡ್ತಿದ್ದಾರೆ, ಮಾಡೋದ್ರ ಮೂಲಕ ಅದ್ರ ತಕ್ಕಂಗೆ ಪ್ರಮಾಣೀಕರಣ ಮಾಡಿಸ್ಲೇಬೇಕು. ಸೊ ಈಗ ನಾನು ಹೇಳಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ರಫ್ತು ಮಾಡ್ಬೇಕಂದ್ರೆ ನಿಮ್ಗೆ ಪ್ರಮಾಣೀಕರಣ ಆದ್ರೆ ಮಾತ್ರ ನಿಮ್ಗೆ ಅಲೋ ಮಾಡ್ತಾರೆ. ಸೊ ಆ ಒಂದು ಪ್ರಮಾಣೀಕರಣ ನಾನು ಈಗಾಗ್ಲೇ ಹೇಳಿದೆ 3 ಹಂತದಲ್ಲಿ ಮಾಡಬಹುದು, ಸ್ವಯಂ ಘೋಷಿತ ಅಥವಾ ವೈಯಕ್ತಿಕವಾಗಿ ಅಥವಾ ಗುಂಪಲ್ಲಿ ಅಂತೇಳಿ. ಸೊ ಇವಾಗ ನಮ್ಮ ಒಂದು ಭಾರತ ದೇಶದಲ್ಲಿ ಒಂದು NPOP ಅಂತ ಹೇಳಿ ಒಂದು ಕಾರ್ಯಕ್ರಮ ಇದೆ ಸರ್, ಇದು ಪ್ಯೂರ್ ಆಗಿ ಪ್ರಮಾಣೀಕರಣವನ್ನ ಮಾಡಿಸ್ಕೊಡುವಂತದ ಒಂದು ಕಾರ್ಯಕ್ರಮ ಆಗಿದೆ. ನಾವು ಅದನ್ನ ರಾಷ್ಟ್ರೀಯ ಸಾವಯವ ಉತ್ಪಾದನಾ ಕಾರ್ಯಕ್ರಮ ಅಂತ ಹೇಳ್ತೀವಿ. ಸೊ ಈ ಕಾರ್ಯಕ್ರಮದ ಮುಖಾಂತರ ರೈತರಿಗೆ ಪ್ರಮಾಣೀಕರಣ ಮಾಡ್ತಾ ಇದೀವಿ. ಇದು ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಇದನ್ನ ಒಂದು ಅಪೇಡ ಅಂತ ಒಂದು ಪ್ರಾಧಿಕಾರ ಇದೆ. ಸೊ ಯಾವುದೇ ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಆಗ್ಬೇಕಂದ್ರೆ ಇದು ಅಪೇಡ ಅನ್ನೋ ಒಂದು ಪ್ರಾಧಿಕಾರದ ಮುಖಾಂತರನೇ ಅದು ರಫ್ತು ಆಗ್ಬೇಕು. ಸೊ ಅದು ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ, ಅಪೇಡ, ಇನ್ ಶಾರ್ಟ್ ಆಗಿ ನಾವು ಅದನ್ನ ಅಪೇಡ ಅಂತ ಕರಿತೀವಿ. ಆ ಒಂದು ಕಾರ್ಯಕ್ರಮನ ಈ ಒಂದು ಪ್ರಾಧಿಕಾರಕ್ಕೆ ಜೋಡಣೆ ಮಾಡಿದ್ದಾರೆ. ಸೊ ಅಂದ್ರೆ ಪ್ರಮಾಣೀಕರಣನು ಮಾಡ್ತಾರೆ, ಹಾಗೆ ರಫ್ತು ಮಾಡೋದಕ್ಕನು ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ಎನ್ ಪಿ ಒ ಪಿ ಅನ್ನೋದು ಒಂದು ಪ್ರಮಾಣೀಕರಣ ಅಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖಾಂತರ ರೈತರು ಒಂದು ಪ್ರಮಾಣೀಕರಣವನ್ನ ತಗೋಬಹುದು, ನೋಂದಣಿ ಮಾಡಿಸ್ಬೇಕು. ಪ್ರಮಾಣೀಕರಣ ಒಂದು ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಅಂತ ಒಂದು ಕೊಡ್ತಾರೆ, ಸಾವಯವ ಕೃಷಿ ಪ್ರಮಾಣೀಕರಣ ಪತ್ರ ಅಂತ ಕೊಡ್ತಾರೆ. ಆ ಒಂದು ಪ್ರಮಾಣೀಕರಣ ಪತ್ರ ಇಟ್ಕೊಂಡು ನಾವು ಬೆಳೆಗಳನ್ನ ಮಾರುಕಟ್ಟೆಗೆ ತರಬಹುದು. ಈಗ ಪ್ರಮಾಣೀಕರಿಸಬೇಕು, ನೋಂದಣಿ ಮಾಡಬೇಕು ಅಂತ ಹೇಳಿದ್ರಲ್ಲ, ಈಗ ಸಾವಯವ ಕೃಷಿಯಲ್ಲಿ ಬೆಳೆದಂತ ಸಾವಯವ ಕೃಷಿ ಉತ್ಪನ್ನಗಳನ್ನ ಏನಾದ್ರಲ್ಲಿ ಪರೀಕ್ಷೆಗೆ ಏನಾದ್ರು ತಗೊಂಡು ಬರಬೇಕಾಗುತ್ತೆ? ಪ್ರಮಾಣೀಕರಣ ಮಾಡಬೇಕಾದ್ರೆ ಅವರು ಮೊದಲನಾಗಿ ನಮ್ಮ ಭೂಮಿಯಲ್ಲಿ ಏನು ನಾವು ರಾಸಾಯನಿಕ ಬಳಸಿದೇವೋ ಇಲ್ವೋ ಅನ್ನೋದನ್ನ ಫಸ್ಟ್ ನೋಡ್ತಾರೆ. ಅದಲ್ಲದೆ ನೈಸರ್ಗಿಕ ಕೃಷಿಯಲ್ಲಿ ಯಾವೆಲ್ಲ ಪರಿಕರಗಳನ್ನು ನಾವೇನು ಇನ್ಪುಟ್ಸ್ ಅಂತ ಹೇಳ್ತೀವಿ, ಯಾವ್ದನ್ನ ಬಳಸ್ತಾ ಇದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ. ಸೊ ಅದಲ್ಲದೆ ಒಂದು ಉತ್ಪನ್ನ ಏನು ಇಳುವರಿ ಬರುತ್ತಲ್ಲ ಅದನ್ನು ಒಂದು ಕ್ವಾಲಿಟಿ ಟೆಸ್ಟ್ ಆಗುತ್ತೆ ನೀವು ರಫ್ತು ಮಾಡೋದಾದ್ರೆ. ಸೊ ಅದರಲ್ಲಿ ಯಾವುದೇ ಒಂದು ಕೀಟನಾಶಕಗಳ ರೆಸಿಡ್ಯೂ ಇರಕೂಡುದು. ಸೊ ಹಾಗಾಗಿ ಇದು ಒಂದು ನಾವು ಬೆಳೆಯನ್ನ ಬೆಳೆಯೋಕ್ಕಿಂತ ಮುಂಚೆಯಿಂದನೇ ಸ್ಟಾರ್ಟ್ ಆಗುತ್ತೆ ಸರ್ ಎಲ್ಲ ಒಂದು ಪ್ರಮಾಣೀಕರಣ. ಸೊ ನೀವು ಯಾವ ಬೀಜಗಳನ್ನ ಹಾಕ್ತಾ ಇದ್ದೀರಾ, ಯಾವ ಹಂತದಲ್ಲಿ ಹಾಕ್ತಾ ಇದ್ದೀರಾ, ಯಾವ ಪರಿಕರಗಳನ್ನ ಉಪಯೋಗಿಸ್ತಾ ಇದ್ದೀರಾ, ಇಲ್ಲಿಂದ ಹಿಡಿದು ನಮಗೆ ಕೊನೆಯವರೆಗೆ ಇಳುವರಿ ತಗೊಳ್ಳೋ ತನಕನೂ ಒಂದು ಕಂಟಿನ್ಯೂಸ್ ಆಗಿ ಒಂದು ಪ್ರೊಸೆಸ್ ಇರುತ್ತೆ. ಸೊ ಅದು ಆ ಒಂದು ಎಲ್ಲ ಪದ್ಧತಿಗಳನ್ನ ನೋಡಿ ಅದು ಸಮಂಜಸ ಅನಿಸಿದರೆ, ನೈಸರ್ಗಿಕ ಕೃಷಿಯಲ್ಲಿ ನಿಬಂಧನೆಗಳೇನಿದೆ ಆ ನಿಬಂಧನೆ ಒಳಗಡೆ ಬಂದರೆ ಅವಾಗ ಪ್ರಮಾಣೀಕರಣ ಪತ್ರವನ್ನು ರೈತರಿಗೆ ಕೊಡ್ತಾರೆ. ಕೊನೆಯದಾಗಿ ಮೇಡಮ್, ಈ ಒಂದು ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಂತ ಉತ್ಪನ್ನಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಯಾವ ರೀತಿ ಇದೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಮಾರುಕಟ್ಟೆ ಅನ್ನೋದು ಸರ್ ಈಗ ನೈಸರ್ಗಿಕ ಕೃಷಿ ಉತ್ಪನ್ನಗಳದು ಮೊದಲನೇದಾಗಿ ನಮಗೆ ಗ್ರಾಹಕರಿಗೆ ಒಂದು ಅರಿವು ಬೇಕು. ಈಗ ಆಲ್ರೆಡಿ ಬರ್ತಾ ಇದೆ, ನಾವು ನೋಡ್ತಿರೋ ತನಕ ಹೇಳಿದೆ ಎಲ್ಲ ಕೀಟನಾಶಕಗಳನ್ನ ಅತಿ ಹೆಚ್ಚಾಗಿ ಬಳಸೋದ್ರಿಂದ ಎಲ್ಲದನ್ನು ಕಾರ್ಸಿನೋಜನಕ್ ಆಗಿರೋದ್ರಿಂದ ನಮಗೆ ಕಿಡ್ನಿ ಫೇಲ್ಯೂರ್ಸ್ ಆಗಿರ್ಬೋದು, ಕ್ಯಾನ್ಸರ್ಗಳಾಗಿರ್ಬೋದು, ಆಮೇಲೆ ಬಿಪಿ ಶುಗರ್ ಹೀಗೆ ಎಲ್ಲ ಒಂದು ಆರೋಗ್ಯ ಸಮಸ್ಯೆ ಎಲ್ಲ ಮೂಲ ಕಾರಣ ನಾವು ತಿಂತಿರೋ ಆಹಾರದಿಂದನೇ. ಸೊ ಹೀಗಾಗಿ ಎಷ್ಟೊಂದು ಜನ ಇವಾಗಾಗಲೇ ಎಚ್ಚೆತ್ಕೊಂಡು ನೈಸರ್ಗಿಕ ಕೃಷಿ ಪದ್ಧತಿ ಉತ್ಪನ್ನಗಳ ಬೇಡಿಕೆ ಹೆಚ್ಚಾಗ್ತಿದೆ. ಹೆಚ್ಚಾಗಿ ಇದು ನಗರ ಪ್ರದೇಶದಲ್ಲಿ ಜಾಸ್ತಿ ಇದೆ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಇದರ ಅರಿವು ಇನ್ನೂ ಕಡಿಮೆ ಇದೆ ಸರ್. ಅದನ್ನ ಬೆಳೀತಿದ್ದಾರೆ ಬಟ್ ಅಲ್ಲಿ ಮಾರುಕಟ್ಟೆ ಮಾಡೋದು ತುಂಬಾ ಕಷ್ಟ ಆಗಿದೆ. ಸೊ ಹಾಗಾಗಿ ಎಲ್ಲದನ್ನು ನಗರ ಪ್ರದೇಶಗಳಿಗೆ ಅದನ್ನ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಒಂದು ನಾವು ನೇರ ಮಾರುಕಟ್ಟೆ ಅಂತ ಹೇಳ್ತೀವಿ ಸರ್. ಸೊ ನೇರ ಮಾರುಕಟ್ಟೆ ಅಂತಂದ್ರೆ ನಾವು ಬೆಳೆದಿರೋ ರೈತರು ನೇರವಾಗಿ ಗ್ರಾಹಕರಿಗೆ ತಲುಪಿಸಬೇಕು. ಸೊ ನಾವು ಹೇಳ್ತೀವಿ ಡಾಕ್ಟರ್ ವರ್ಸಸ್ ಫ್ಯಾಮಿಲಿ ಫಾರ್ಮರ್ಸ್ ಅಂತೇಳಿ. ಸೊ ನಾವೇನೇ ಒಂದು ನಮ್ಮ ಆರೋಗ್ಯ ಸಮಸ್ಯೆ ಆದ್ರೆ ನಾವು ಫ್ಯಾಮಿಲಿ ಡಾಕ್ಟರ್ನೇ ನಾವು ನಂಬುತ್ತೀವಿ, ಅವ್ರ ಹತ್ರನೇ ಹೋಗ್ತೀವಿ. ಹಾಗೆ ಗ್ರಾಹಕರಿಗೆ ಒಂದು ಫ್ಯಾಮಿಲಿ ಫಾರ್ಮರ್ ಅನ್ನೋದು ಬೇಕು. ಅಂದ್ರೆ ನೈಸರ್ಗಿಕ ಕೃಷಿಗಳನ್ನು ಉತ್ಪನ್ನ ಮಾಡುವ ಒಂದು ರೈತರನ್ನ ನಾವು ಅಪ್ರೋಚ್ ಮಾಡಿ ಅವರಿಂದ ನಾವು ಅದನ್ನ ತಗೊಳ್ಬಹುದು. ಅದನ್ನ ನಾವು ನೇರ ಮಾರುಕಟ್ಟೆ ಅಂತ ಹೇಳ್ತೀವಿ. ಈ ನೇರ ಮಾರುಕಟ್ಟೆ ಈಗಾಗಲೇ ಚಾಲ್ತಿಯಲ್ಲಿದೆ ಸರ್. ಈಗ ನಾವು ನೋಡ್ತಾ ಇದೀವಿ ಸಾಕಷ್ಟು ಕಡೆ ಈಗ ಸಾವಯವ ಕೃಷಿಯಲ್ಲಿ ಬೆಳೆದಂತಹ ಒಂದು ಹಣ್ಣುಗಳಾಗಿರ್ಲಿ ತರಕಾರಿಗಳಾಗ್ಲಿ ಗ್ರಾಹಕರು ನೇರವಾಗಿ ಅವ್ರು ನೋಡಿಕೊಂಡೇ ಬಂದು ತಗೊಂಡೋಗುವಂತದ್ದನ್ನ ನೋಡಿದೀವಿ. ಈಗ ಬೆಳೆಯುತ್ತಿದ್ದಾರೆ ಯಾರು ಅಂತ ಗೊತ್ತಾದ್ರೆ ಸಾಕು ಸರ್. ಯಾರು ರೈತರು ಸಾವಯವ ಕೃಷಿಯಲ್ಲಿ ಬೆಳೆಸಿದ್ದಾರೆ ಅಂದ್ರೆ ಅವ್ರನ್ನ ಆಟೋಮೆಟಿಕ್ ಆಗಿ ಗ್ರಾಹಕರೇ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದಲ್ಲದೆ ವಾಟ್ಸ್ಆಪ್ ಮತ್ತೆ ಸ್ಥಳೀಯ ದೂರವಾಣಿ ಜಾಲತಾಣಗಳು ಏನಿದಾವೆ, ಸೊ ಜಾಲತಾಣಗಳು ತುಂಬಾ ಹೆಚ್ಚಾಗಿ ಇವಾಗ ಮಾರುಕಟ್ಟೆಗೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ಸೊ ನೀವು ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರೆ ಸಾಕು, ಅಥವಾ ಒಂದು ನಿಮ್ಮ ಉತ್ಪನ್ನಗಳನ್ನ ಒಂದ್ ಫೋಟೋ ತೆಗೆದು ಒಂದು ವಾಟ್ಸ್ಆಪ್ ಅಲ್ಲಿ ಹಾಕಿದ್ರು ನಿಮ್ಗೆ ಗ್ರಾಹಕರೇ ನಿಮ್ಮನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ. ಮೇಡಮ್, ಒಟ್ಟಾರೆ ಈ ಒಂದು ನೈಸರ್ಗಿಕ ಕೃಷಿ ಬಗ್ಗೆ ಏನಾದರೂ ನಮ್ಮ ರೈತರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು, ಇದ್ರ ಬಗ್ಗೆ ಹೇಳಿ ಸರ್. ನನ್ನ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 8805869697 ಮತ್ತೊಮ್ಮೆ 8805869697 ಈ ಒಂದು ದೂರವಾಣಿಗೆ ಕರೆ ಮಾಡಿ ಪ್ರಮಾಣೀಕರಣ ಮಾಡಿಸುವುದು ಮತ್ತು ಮಾರುಕಟ್ಟೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು. ಒಳ್ಳೇದು ಮೇಡಮ್. ಇಲ್ಲೇ ತನಕ ಈ ಒಂದು ನೈಸರ್ಗಿಕ ಉತ್ಪನ್ನಗಳ ಪ್ರಮಾಣೀಕರಣ ಮತ್ತು ಮಾರುಕಟ್ಟೆ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದಗಳು. ಇದುವರೆಗೂ ನೈಸರ್ಗಿಕ ಕೃಷಿ ಉತ್ಪನ್ನಗಳ ಪ್ರಮಾಣೀಕರಣ ಮತ್ತು ಮಾರುಕಟ್ಟೆ ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರಾದ ಡಾ ಶಿಲ್ಪಾ ಪಿ ಚೌಟಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಈಗ ಒಂದು ಜನಪದ ಗೀತೆ.